ಬರುವ ಮುನ್ನ ತಯಾರಿಸ್ಕೊಂಡು ಬಂದು ಇಲ್ಲಿ ತಂದು ಪ್ರದರ್ಶಿಸಿದ್ರೆ ಸಾಕು, ನಿಮ್ಮ ಆವರಣದಾಗೆ ಆವರಣದಲ್ಲಿ ಮಾಡುವ ಅವಶ್ಯಕತೆ ಇಲ್ಲ, ತಂದು ಅಲ್ಲಿ ಪ್ರದರ್ಶಿಸಬೇಕು. ಅವತ್ತಿನ ದಿವಸ ಅಲ್ಲಿ ಮನೆಯಲ್ಲೇ ಮಾಡ್ಕೊಂಬಂದು ತಂದು ಇಲ್ಲಿ ಪ್ರದರ್ಶಿಸ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಅಡಿಗೆ ಮಾಡಿ ತೋರಿಸಿ ಅದನ್ನು ಪ್ರದರ್ಶಿಸ್ತಕ್ಕಂತಹ ಸೌಲಭ್ಯ ಇಲ್ಲಿರಲ್ಲ. ಹಾಗಾಗಿ ಕೇವಲ ಪ್ರದರ್ಶನಕ್ಕೆ ಮಾತ್ರ ನಾವು ಸೌಲಭ್ಯ ಕೊಡ್ತೀವಿ. ಹಾಗಾಗಿ ಅವರು ಅದು ಅಡಿಗೆಯನ್ನ ತಯಾರು ಮಾಡ್ಕೊಂಬಂದು ಇಲ್ಲಿ ಪ್ರದರ್ಶಿಸ್ತಕ್ಕಂಥದ್ದು ಮುಖ್ಯವಾದ ಷರತ್ತು ಅಂತ ಹೇಳ್ಬೋದು. ಆದರೆ ಯಾರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ ಅವರು ರಾಜ್ಯ ಮಟ್ಟದಲ್ಲಿ ಅಲ್ಲೇ ತಯಾರಿಸಬೇಕಾಗುತ್ತೆ ಸ್ಪಾಟ್ ಅಲ್ಲಿ. ಹಾಗಾಗಿ ಅವರು ಅದಕ್ಕೂ ತಯಾರಿರ್ಬೇಕು. ಇಲ್ಲಿ ಯಾರು ಅಜ್ಜಿ ಮಾಡ್ಕೊಟ್ಲು ಇಲ್ಲ ಮಗಳು ಮಾಡ್ಕೊಟ್ಲು ಅಂತ ತಂದು ಇಡೋದಕ್ಕೆ ಅವಕಾಶ ಇರಬಹುದು, ಇಲ್ಲ ಅಂತಲ್ಲ. ಆದರೆ ಅವರು ಅದಕ್ಕೆ ಆಯ್ಕೆ ಆದ್ರೆ, ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದ್ರೆ ಅವರೇ ಬಂದು ಮಾಡಬೇಕಾಗಿರೋದ್ರಿಂದ ದಯವಿಟ್ಟು ಅವರು ಯಾರು ಸರಿಯಾದ ಅಭ್ಯರ್ಥಿ ಸರಿಯಾದ ಸ್ಪರ್ಧಿ ಇರ್ತಾರೆ ಅವರೇ ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅವರು ಅದಕ್ಕೆ ತಯಾರಿರಬೇಕು. ರಾಜ್ಯ ಮಟ್ಟಕ್ಕೆ ಅವರು ಹೋಗಿ ಅಲ್ಲಿ ಏನೇನು ಅದಕ್ಕೆ ಅವಶ್ಯಕ ಇರುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಅದನ್ನ ಅಲ್ಲೇ ಅಡಿಗೆ ತಯಾರಿಸಿ ಅಲ್ಲೇ ಪ್ರದರ್ಶಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಬರ್ತಕ್ಕಂಥ ಸಾಮರ್ಥ್ಯ ಇರಬೇಕಾಗುತ್ತೆ. ಹಾಗಾಗಿ ಅವರು ಯಾರು ಸರಿಯಾದ ಸ್ಪರ್ಧಿ ಇರ್ತಾರೆ ಅವರೇ ಭಾಗವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಆಗಿರುತ್ತೆ. ಈ ತಯಾರಿಸಿರ್ತಕ್ಕಂಥ ತಿನಿಸುಗಳನ್ನ ಯಾವ ರೀತಿ ಪ್ರದರ್ಶಿಸ್ತಾರೆ ಅಂದ್ರೆ ಡಿಸ್ಪ್ಲೇ ಅಂತೀವಿ ಅದನ್ನ, ಮತ್ತೆ ಯಾವ ಯಾವ ಅದನ್ನ ತಯಾರಿಸೋದಕ್ಕೆ ಅವಶ್ಯಕತೆ ಇರತಕ್ಕಂಥ ಸಾಮಗ್ರಿಗಳು ಇನ್ಗ್ರೀಡಿಯೆಂಟ್ಸ್ ಅಂತೀವಿ, ಮತ್ತೆ ಅದು ನೋಡಬೇಕಾದ್ರೆ ಕಾಣ್ತಕ್ಕಂಥ ರೀತಿ ಅಂದ್ರೆ ತೋರಿಕೆ ಅಂತೀವಿ ಅದನ್ನ, ಅಂದ್ರೆ ಅಪಿಯರೆನ್ಸ್ ಅಂತೀವಿ, ಮತ್ತೆ ತಿಂದಾಗ ಬರ್ತಕ್ಕಂತಹ ರುಚಿ ಟೇಸ್ಟ್ ಅಂತೀವಿ, ಮತ್ತೆ ಅರೋಮಾ ಅಂತೀವಿ ಸುವಾಸನೆ ಯಾವ ರೀತಿ ಬರುತ್ತೆ, ಮತ್ತೆ ಅದರ ಇರ್ತಕ್ಕಂಥ ಪೌಷ್ಟಿಕಾಂಶ ನ್ಯೂಟ್ರಿಯೆಂಟ್ಸ್ ಇವೆಲ್ಲದರ ಮೇಲೆ ಅದರ ಒಂದು ಆಯ್ಕೆ ತೀರ್ಪು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಇವೆಲ್ಲ ಅಂಶಗಳು ಆರು ಅಂಶಗಳು ಏನ್ ಹೇಳಿದೆ, ಪ್ರದರ್ಶನ ಮಾಡ್ತಕ್ಕಂಥದ್ದು ಡಿಸ್ಪ್ಲೇ, ಸಾಮಗ್ರಿಗಳು ಇನ್ಗ್ರೀಡಿಯೆಂಟ್ಸ್, ಮತ್ತೆ ಅಪಿಯರೆನ್ಸ್ ತೋರಿಕೆ, ಟೇಸ್ಟ್ ರುಚಿ, ಸುವಾಸನೆ ಅರೋಮ, ಮತ್ತೆ ಪೌಷ್ಟಿಕತೆ ನ್ಯೂಟ್ರಿಯೆಂಟ್ಸ್. ಇವು ಆರು ಅಂಶಗಳ ಮೇಲೂ ಕೂಡ ಆಹಾರದ ಪದಾರ್ಥದ ಆಯ್ಕೆ ಆಗುತ್ತೆ. ಹಾಗಾಗಿ ಈ ಆರು ಅಂಶಗಳ ಮೇಲೆ ತಾವು ತಯಾರಿಯನ್ನು ನಡೆಸಬೇಕಾಗುತ್ತೆ. ಈಗ ಅದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇಲ್ಲಪ್ಪ ನೋಡಕ್ ಚೆನ್ನಾಗೈತೆ ಅಂತಂದ್ರೂ ಅದು ನಿಷ್ಪ್ರಯೋಜನ ಆಗುತ್ತೆ. ಹಾಗಾಗಿ ಈ ಆರು ಅಂಶಗಳ ಮೇಲೆ ಅದರ ಒಂದು ಆಯ್ಕೆ ರಾಜ್ಯ ಮಟ್ಟಕ್ಕೆ ಆಗೋದ್ರಿಂದ ಈ ಆರು ಅಂಶಗಳ ಮೇಲೆ ಅವರು ತಯಾರಾಗಿ ಬಂದು ಇಲ್ಲಿ ನೀಡಬೇಕಾಗುತ್ತೆ. ಆಮೇಲೆ ಇಲ್ಲೇನು ನಾವು ತೀರ್ಪುಗಾರರು ಅಂತೇಳಿ ನಾಲ್ಕು ಜನನ ಈಗ ಆಲ್ರೆಡಿ ಆಯ್ಕೆ ಮಾಡಿದ್ವಿ. ಕೃಷಿ ವಿಶ್ವವಿದ್ಯಾನಿಲಯ ಹಿರಿಯೂರಲ್ಲಿ ಏನಿದೆ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಅನುಭವಿ ವಿಜ್ಞಾನಿಗಳಾಗಿರ್ತಕ್ಕಂಥ ಈ ಆಹಾರ ತಜ್ಞರು ಅಂತೇಳಿ ಇರ್ತಾರೆ, ಅವರು ಒಬ್ರು ಇರ್ತಾರೆ, ಮತ್ತೆ ರೈತರ ಕಡೆಯಿಂದ ಒಬ್ರು ಈ ಆಹಾರಗಳ ಬಗ್ಗೆ ಅಪಾರ ಜ್ಞಾನ ಇರತಕ್ಕಂಥವ್ರು ಒಬ್ರು ತೀರ್ಪುಗಾರರಾಗಿರ್ತಾರೆ. ಅದಲ್ಲದೇ ನಮ್ಮ ಇಲಾಖೆನಲ್ಲಿ ಕೂಡ ಸಹಾಯಕ ಕೃಷಿ ನಿರ್ದೇಶಕರು ರೈತ ಮಹಿಳೆ ಅಂತೇಳಿ ಇರ್ತಾರೆ, ಅವರು ಓದಿರ್ತಕ್ಕಂಥದ್ದೇ ಆಹಾರ ವಿಜ್ಞಾನ. ಹಾಗಾಗಿ ಆ ಒಟ್ಟು ನಾಲ್ಕು ಜನ ತೀರ್ಪುಗಾರರಿಂದ ಈ ರೈತ ಮಹಿಳೆಯರು ಏನ್ ತಂದಿರ್ತಾರೆ ಅದರ ಪ್ರಶಸ್ತಿ ಆಯ್ಕೆಯನ್ನ ಮಾಡಲಾಗುತ್ತೆ. ಈ ನಾಲ್ಕು ಜನ ತೀರ್ಪುಗಾರರ ನಿರ್ಧಾರವೇ ಅಂತಿಮವಾಗಿರುತ್ತೆ. ಹಾಗಾಗಿ ಈ ಷರತ್ತಿಗೊಳಪಟ್ಟು ರೈತರು ಭಾಗವಹಿಸಬೇಕಾಗತ್ತೆ. ಈ ಮೂರು ವಿಭಾಗಗಳಿದಾವೆ ಇದರಲ್ಲಿ, ಅಂದ್ರೆ ಸಿರಿಧಾನ್ಯಗಳ ಸಿಹಿ ವಿಭಾಗ, ಸಿರಿಧಾನ್ಯಗಳ ಖಾರದ ವಿಭಾಗ, ಮತ್ತೆ ಮೂರನೇದು ಹೇಳ್ಬೇಕಂತಂದ್ರೆ ಮರೆತು ಹೋದ ಖಾದ್ಯಗಳು, ಲ್ಯಾಂಡ್ ರೇಸಸ್ ಪ್ರಾಡಕ್ಟ್ಸ್ ಅಂತೇಳಿ ಇಂಗ್ಲಿಷ್ ಅಲ್ಲಿ ನಾವು ಹೇಳ್ತೇವೆ. ಸೊ ಈ ಮೂರು ವಿಭಾಗಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನ ಕೊಟ್ಟು ಆಯ್ಕೆ ಮಾಡ್ತೀವಿ. ಪ್ರಥಮ ಬಹುಮಾನಕ್ಕೆ 5,000 ರೂಪಾಯಿ ಅವರಿಗೆ ಪ್ರೋತ್ಸಾಹ ಧನ ಇರುತ್ತೆ, 3,000 ರೂಪಾಯಿ ದ್ವಿತೀಯ ಬಹುಮಾನಕ್ಕಿರುತ್ತೆ, ಮತ್ತೆ 2,000 ರೂಪಾಯಿ ತೃತೀಯ ಬಹುಮಾನಕ್ಕಿರುತ್ತೆ. ಇದಲ್ಲದೇ ಅವರಿಗೆ ಪ್ರಮಾಣ ಪತ್ರ ಮತ್ತೆ ಅವರಿಗೆ ಮೊಮೆಂಟೋ ಕೊಡತಕ್ಕಂತಹ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ. ಈ ಮೂರು ವಿಭಾಗಗಳಲ್ಲಿ ಪ್ರಥಮ ಬಹುಮಾನ ಪಡಿತಕ್ಕಂತಹ ರೈತ ಮಹಿಳೆಯರು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಅವರು ನಾವು ಅದಿನ್ನು ಅದರದ ಯಾವತ್ ನಡೆಯುತ್ತೆ ದಿನಾಂಕ ಮತ್ತೆ ಸ್ಥಳ ಇನ್ನು ನಿಗದಿಪಡಿಸಿ ನೀಡಿಲ್ಲ, ಅದು ನೀಡಿದ ತಕ್ಷಣ ಅವರಿಗೆ ತಿಳಿಸ್ತೇವೆ. ಆ ದಿನಾಂಕದೊಂದು ನಾವೇ ಕರ್ಕೊಂಡು ಹೋಗ್ತೀವಿ, ಅವ್ರೇನ್ ಬಸ್ಸಿಗೆ ಬರಬೇಕು ಅಲ್ಲಿ ಹೋಗ್ಬೇಕು ಆತರ ಏನಿಲ್ಲ, ನಮ್ಮ ಇಲಾಖೆಯ ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೇವೆ, ಮತ್ತೆ ಅದಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನು ಕೂಡ ನೇಮಿಸ್ತೀವಿ. ಅವರು ಕರ್ಕೊಂಡು ಹೋಗಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತೆ ಅವರು ವಾಪಸ್ ಕರ್ಕೊಂಡ್ ಬರ್ತಕ್ಕಂತ ವ್ಯವಸ್ಥೆ ಎಲ್ಲ ಇರುತ್ತೆ. ಅವ್ರಿಗೇನು ತೊಂದರೆ ಇಲ್ಲ, ಹೋಗಿ ಬರೋದಂತ ತೊಂದರೆ ಏನಿಲ್ಲ. ಆದ್ರೆ ಅವರು ಸರಿಯಾಗಿ ಭಾಗವಹಿಸ್ತಕ್ಕಂಥದ್ದು ಬಹಳ

ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಅಂಗವಾಗಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಸಿರಿಧಾನ್ಯ ಮತ್ತು ಮರೆತುಹೋದ ಖಾದ್ಯಗಳ ಪಾಕಸ್ಪರ್ಧೆ ಕುರಿತು ಚಿತ್ರದುರ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಈ ರೀತಿ ಇದೆ. ಅಲಸಂದೆ ಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2589 ರಿಂದ 6189 ರೂಪಾಯಿಗಳು. ಅವರೆ 2061 ರಿಂದ 4825. ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 5280 ರೂಪಾಯಿಗಳು. ನೆಲಗಡಲೆ 3109 ರಿಂದ 8389 ರೂಪಾಯಿಗಳು. ಹುರುಳಿಕಾಳು 3309 ರಿಂದ 3755 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ 1471 ರಿಂದ 2050 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 1600 ರೂಪಾಯಿಗಳು. ಸೂರ್ಯಕಾಂತಿ ಕನಿಷ್ಠ 6299 ರಿಂದ 6875 ರೂಪಾಯಿಗಳು. ತೊಗರಿ 3162 ರಿಂದ 7039 ರೂಪಾಯಿಗಳು. ಇನ್ನು ಹಿರಿಯೂರು ಮಾರುಕಟ್ಟೆಯ ಧಾರಣೆಯನ್ನು ನೋಡೋಣ. ಅಡಿಕೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 25500 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆಯ ಧಾರಣೆಯನ್ನು ನೋಡೋಣ. ಅಡಿಕೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 20,000 ರಿಂದ ಗರಿಷ್ಠ 30,000 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ 51,899 ರಿಂದ 55,600 ರೂಪಾಯಿಗಳು. ಮೆಕ್ಕೆಜೋಳ 1900 ರಿಂದ 2,000 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಈ ಜನಪದ ಗೀತೆಯನ್ನು ಹಾಡ್ತಾ ಇದ್ದಾರೆ ಅಪ್ಪಗಿರಿ ತಿಮ್ಮರಾಜು. ಬಿದಿರೋ ನಾನ್ಯಾರಿಗಲ್ಲಾದವಳೋ, ಬಿದಿರೋ ನಾನ್ಯಾರಿಗಲ್ಲಾದವಳೋ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ, ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ, ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು ಪಲ್ಲಕ್ಕಿ ದಂಡ್ಗ್ಯಾದೆ ಪತ್ರೆಗೆ ಬುಟ್ಟಿಯಾದೆ, ಪಲ್ಲಕ್ಕಿ ದಂಡ್ಗ್ಯಾದೆ ಪತ್ರೆಗೆ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಿಗೆ ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ, ದೊಡ್ಡ ದೊಡ್ಡ ಮಠಗಳಿಗೆ ಕಜ್ಜಾಯ ಬುಟ್ಟಿಯಾದೆ, ನಾನ್ಯಾರಿಗಲ್ಲಾದವಳು ಬಿದಿರು, ನಾನ್ಯಾರಿಗಲ್ಲಾದವಳು. ತಿಪ್ಪೆಯ ತಳಗಿದ್ದೆ ಅದರುದ್ಧ ಬೆಳೆದಿದ್ದೆ, ತಿಪ್ಪೆಯ ತಳಗಿದ್ದೆ ಅದರುದ್ಧ ಬೆಳೆದಿದ್ದೆ, ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ, ಸಿದ್ಧ ರಾಮೇಶ್ವರನ ನಂದಿಯ ಕೋಲಾದೆ ನಾನ್ಯಾರಿಗಲ್ಲಾದವಳು ಇದಿರು ನಾನ್ಯಾರಿಗಲ್ಲಾದವಳು ದೇಶದೊಳು ಶಿಶುನಾಳ ಈಶಾನ ಮಠದೋಳು ದೇಶದೊಳು ಶಿಶುನಾಳ ಈಶಾನ ಮಠದೋಳು ದೇಶದೊಳು ಶಿಶುನಾಳ ಈಶಾನ ಮಠದೋಳು ಸಾಧುರ ಕೈಯಲ್ಲಿ ಏಕತಾರಿ ನಾನಾದೆ ಸಾಧುರ ಕೈಯಲ್ಲಿ ಏಕತಾರಿ ನಾನಾದೆ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಹುಟ್ಟುತ್ತಾ ಹುಲ್ಲಾದೆ ಬೆಳೆಯುತ್ತ ಮರವಾದೆ ಪ್ರತಿಯೊಬ್ಬ ಸ್ತ್ರೀಯರಿಗೆ ತೂಗುವ ತೊಟ್ಟಿಲಾದೆ ಸುಂದರ ಸ್ತ್ರೀಯರಿಗೆ ಕೇರುವ ಮೊರವಾದೆ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಬಿದಿರೋ ನಾನ್ಯಾರಿಗಲ್ಲಾದವಳು ಜನಪದ ಗೀತೆ ಕೇಳಿದ್ರಿ. ಇದೀಗ ಹವಾಮಾನ ವರದಿ. ರಾಜ್ಯಾದ್ಯಂತ ಇಂದು ಒಣಹವೆ ಇತ್ತು. ಮುಂದಿನ 7 ದಿನಗಳು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರೆಯುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಪ್ರಮುಖವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಕವಿಯುವ ಸಾಧ್ಯತೆ ಹೆಚ್ಚಾಗಿದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 22 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಇದಕ್ಕೆ ಹೊರತುಪಡಿಸಿ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ಅಪಗೇರಿ ತಿಮ್ಮರಾಜು ಹಾಡಿರುವ ಮತ್ತೊಂದು ಜನಪದ ಗೀತೆ ಕೇಳೋಣ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ ಚೌಡವ್ವ ಮಂಡಲ್ಲಿ ಓದರೀರಿ ಮಾಯ್ಕಾತಿ ಚೌಡವ್ವ ಮಂಡಲ್ಲಿ ಓದರೀರಿ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿ ಬರುವರು ಬಾಳೆ ಬಾಗಿದವೋ ಹೂ ಕಂಡು ಮಂಡೆ ಅಲ್ಲೆ ಬದುವರು ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಗೆ ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಗೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ ದೊರೆಯತ್ತು ಕೈಯ ಮೂಗಿದಾರು ಬಾಳೆ ಬಾಗಿದವೋ ದೊರೆಯತ್ತು ಕೈಯ ಮೂಗಿದಾರು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಕನ್ನಡಿ ಬಂದೋ ಕಂಚಿನಿಯ ಪರೆ ಬಂದೋ ಕನ್ನ ಕನ್ನಡಿ ಬಂದೋ ಕಂಚಿನಿಯ ಪರೆ ಬಂದೋ ಸಣ್ಣೇರಿ ಮ್ಯಾಲೆ ಮಾಡೆ ಬಂದೋ ಬಾಳೆ ಬಾಗಿದವೋ ಸಣ್ಣೇರಿ ಮ್ಯಾಲೆ ಮಾಡೆ ಬಂದೋ ಬಾಳೆ ಬಾಗಿದವೋ ಜನಪದ ಗೀತೆ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ MG ಅಂತ ಹೇಳಿ ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ.